ಏಕಸ್ತಥಾ ಸರ್ವಭೂತಾಂತರಾತ್ಮಾ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ವಾಯುರ್ಯಥೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಭಾಗ್ಯಃ ಚಕ್ಷುಷಃ ಆಲೋಕೇನ ಉಪಕಾರಂ ಕುರುವನ್ ಕಣ್ಣುಗಳಿಗೆ ಉಪಕಾರ ಸಹಾಯ ಸಹಕಾರ ಮಾಡ್ತಾ ಮಾಡ್ತಾ ಮೂತ್ರಪುರೀಷಾದಿ ಅಶುಚಿ ಪ್ರಕಾಶನೇನ ಇವೆಲ್ಲವೂ ನೋಡಲ್ಪಟ್ಟರೂ ಕೂಡ ತದ್ದರ್ಶಿನ ಅವುಗಳನ್ನು ತೋರಿಸಿದ್ರಿಂದಾಗಿ ಸೂರ್ಯನಿಗೆ ದೋಷ ಉಂಟಾದೀತೆ. ಸೂರ್ಯನ ತಾನೇ ಕಣ್ಣುಗಳಿಗೆ ಇವೆಲ್ಲವೂ ಪ್ರಕಾಶವಾಗುವಂತೆ ಸಹಾಯ ಮಾಡಿತ್ತು. ಸೂರ್ಯನ ಸಹಾಯದಿಂದ ಕಣ್ಣುಗಳು ಈ ಅಶುಚಿ ಶುಚಿಗಳನ್ನು ನೋಡುತ್ತದೆ. ಆದ್ದರಿಂದ ಇವುಗಳ ಪರಿಣಾಮ ಸೂರ್ಯನ ಮೇಲೆ ಆದೀತ ನ ಲಿಪ್ಯತೆ ಚಾಕ್ಷುಷೈ ಕಿಂಚಿತ್ತು ಕೂಡ ಸೂರ್ಯನು ಇವುಗಳಿಂದ ಸ್ಪರ್ಶಿತನಾಗಿರುವುದಿಲ್ಲ. ಅಶುಚ್ಯಾದಿ ದರ್ಶನ ನಿಮಿತ್ತೈ ನ ಲಿಪ್ಯತೆ ಆಧ್ಯಾತ್ಮಿಕೈ ಅಪಿ ಪಾಪದೋಷೈ ಬಾಹ್ಯೈ ಚ ಅಶುಚಾದಿ ಸಂಸರ್ಗದೋಷೈ ಬೆಳಗಿನಿಂದಾಗಲಿ ಹೊರಗಿನಿಂದೇ ಆಗಲಿ ಯಾವುದೇ ಅಶುಚಿತ್ವದ ಸ್ಪರ್ಶವು ಸೂರ್ಯನಿಗೆ ಇಲ್ಲ. ತಥಾ ಸರ್ವಭೂತಾಂತರಾತ್ಮ ಎಲ್ಲೆಲ್ಲಿಯೂ ವಾಸವಾದಂತಹ ಆತ್ಮ ಇವನಿಗೆ ಲೋಕದ ಯಾವ ದುಃಖದಿಂದಲೂ ಸ್ಪರ್ಶ ಇಲ್ಲ. ಭಾಷ್ಯ ಆಗಿದೆ 151. ಲೋಕಹಾಹಿ ಅವಿದ್ಯೆಯ ಸ್ವಾತ್ಮನಿ ಅಧ್ಯಸ್ತಯ ಕಾಮಕರ್ಮ ಉದ್ಭವಂ ದುಃಖಂ ಅನುಭವತಿ. ಹೆಡ್ಲೈನ್ ಒಂದು ಲೇಖನ ಬರೀರಿ ಎಲ್ಲರೂ. ಹೆಡ್ಲೈನ್ ಇದೇ ಹೆಡ್ಲೈನ್ ಸ್ವಾತ್ಮನಿ ಅಧ್ಯಸ್ತಯ ಕಾಮ ಕರ್ಮ ಉದ್ಭವಂ ದುಃಖಂ ಅನುಭವತಿ. ಇದು ಹೆಡ್ಲೈನ್ ಲೇಖನ ಬರೀರಿ. ಹಾಂ, ಹೋಮ್ವರ್ಕ್ ಹೋಮ್ವರ್ಕ್ ಬಂಡೆಗೆ ಹೇಳಿಕತ್ತಿಲ್ಲ ನಾನು. ಹ್ಞೂ ಇಲ್ಲ, ಹಾ ಇಲ್ಲ. ಲೋಕಃ ಸಮಸ್ತ ಈ ಮರ್ತ್ಯಲೋಕ ಅಥವಾ ಮನುಕುಲ ಅಂತೇನಿದೆಯೋ ಇದು ಅವಿದ್ಯೆಯ ಅಜ್ಞಾನದಿಂದಾಗಿ ಸ್ವಾತ್ಮನಿ ಅಧ್ಯಸ್ತಯ ತನ್ನಲ್ಲೇ ಅಧ್ಯಾಸ ಮಾಡಿಕೊಂಡಿದ್ದರಿಂದಾಗಿ ಏನನ್ನ ಕಾಮ ಕ್ರೋಧ ಉದ್ಭವಂ ದುಃಖಂ ಅಧ್ಯಸ್ತಯ ಅನುಭವತಿ. ಕಾಮ ಕರ್ಮಗಳಿಂದ ಉಂಟಾಗುವಂತಹ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಏನು ಕಾರಣ ಇರಬಹುದು? ಏನು ಕಾರಣ ಇರ್ಬೋದು? ಏನು ಕಾರಣ ದುಃಖ ಅನುಭವಿಸ್ಲಿಕ್ಕೆ ನಾವೆಲ್ಲ? ಅಜ್ಞಾನ. ಅದನ್ನು ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾರೆ, ಸ್ವಾತ್ಮನೇ ಅಧ್ಯಸ್ಥಯ ಅವಿದ್ಯೆಯ. ಈ ಅಜ್ಞಾನ ಒಂದು ಹೃದಯ ಗ್ರಂಥಿ ಅಂತ ಒಂದ್ಸಲ ಅಭ್ಯಾಸ ಮಾಡಿದ್ದೀನಿ. ಏನು ಹೃದಯ ಗ್ರಂಥಿ? ಅವಿದ್ಯ, ಕಾಮ, ಕರ್ಮ. ಅವಿದ್ಯೆಯಿಂದಾಗಿ ನಾನು ಇಚ್ಛಿಸುವವನು, ಕರ್ತೃ ಭೋಕ್ತೃ ಅನ್ನುವ ನಿರ್ಣಯಕ್ಕೆ ಬರ್ತೇನೆ ಅವಿದ್ಯೆಯಿಂದಾಗಿ. ಈ ಕರ್ತೃ ಭೋಕ್ತೃ ಅಂತ ನನ್ನನ್ನೇ ನಾನು ಆರೋಪಿಸಿಕೊಂಡಿದ್ದರಿಂದಾಗಿ ಕರ್ಮಗಳಿಗೆ ನಾನು ತೊಡಗ್ತೀನಿ, ಕರ್ಮಗಳಲ್ಲಿ ನಾನು ತೊಡಗ್ತೀನಿ. ಈ ಕರ್ಮಗಳಲ್ಲಿ ನಾನು ತೊಡಗಿದಾಗ ಸಹಜವಾಗಿ ನನಗೆ ಅನುಭವಗಳು ಉಂಟಾಗ್ತವೆ. ಈ ಅನುಭವಗಳು ಏನಾಗ್ತವೆ? ಫ್ಯೂಚರ್, ಭವಿಷ್ಯದ ಕಾಮಗಳಾಗಿ ಕೂತ್ಕೋತಾರೆ. ಈ ಭವಿಷ್ಯದ ಕಾಮಗಳೇನಾಗ್ತವೆ? ಭವಿಷ್ಯದ ಕರ್ಮಗಳಿಗೆ ಅವಕಾಶ. ಆ ಭವಿಷ್ಯದ ಕರ್ಮಗಳೇನು ಮಾಡ್ತವೆ? ಆ ಕಾಲಕ್ಕೆ ಭವಿಷ್ಯದ ಫಲಗಳನ್ನು ತಂದುಕೊಡ್ತವೆ. ಅವು ಮತ್ತೆ ಎಲ್ಲಿ ಪರಿವರ್ತನೆಗೊಳ್ತವೆ? ಕಾಮದಲ್ಲಿ ಪರಿವರ್ತನೆಗೊಳ್ತವೆ. ಮತ್ತು ಅವಿದ್ಯೆ ಸ್ವಾಮಿ, ಫಿಕ್ಸ್ ಡಿಪಾಸಿಟ್. ಅದು ಡಿಪಾಸಿಟ್ ಹಂಗೆ ಅದು, ಅದರ ಬಡ್ಡಿ ಕಾಮ ಕರ್ಮ, ಕಾಮ ಕರ್ಮ. ಈ ಬಡ್ಡಿ ಅನುಭವಿಸುವ ಬಡ್ಡಿ ಮಗ ಯಾರವ? ಜೀವಾತ್ಮ, ಕರ್ತ ಭೋಕ್ತ, ಅಧ್ಯಸ್ಥ. ದ್ಯಾಟ್ ಐ ಆಮ್ ಎ ಡೂವರ್ ಈಸ್ ಅಧ್ಯಸ್ಥ. ದ್ಯಾಟ್ ಐ ಆಮ್ ಎ ಡಿಸೈರರ್ ಈಸ್ ಅಧ್ಯಸ್ಥ. ನಾನು ಇಚ್ಛಿಸುವವನು, ನಾನು ಬಯಸುವವನು, ನಾನು ಕರ್ಮವನ್ನು ಮಾಡುವವನು ಕರ್ತ, ನಾನು ಫಲವನ್ನು ಭೋಗಿಸುವವನು ಭೋಕ್ತ. ಅಂತಿಮ ಪರಿಣಾಮ ಏನು? ದುಃಖಂ ಅನುಭವತಿ. ದುಃಖವನ್ನು ಅನುಭವಿಸ್ತಾನೆ, ಕಷ್ಟವನ್ನು ಅನುಭವಿಸ್ತಾನೆ. ನಾವು ಹೊಂದುವ ಫಲಗಳು ಅವು ಭವಿಷ್ಯದ ಕಾಮಗಳಾಗಿ ಹೇಗೆ ಪರಿವರ್ತನೆಗೊಳ್ಳುತ್ತವೆ? ಸಿಂಪಲ್, ನನಗೆ ಹೂ ಬೇಕಾಗಿತ್ತು, ನನಗೆ ಹೂ ಪ್ರಾಪ್ತಿಯಾಯಿತು, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು, ಮಾಡದೆ ಆ ಪ್ರಯತ್ನ ಮಾಡಿ ನನಗೆ ಈ ಹೂವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು, ನನಗೆ ಹೂ ಪ್ರಾಪ್ತಿ ಆಯಿತು. ಇಲ್ಲಿಗೆ ಒನ್ ಯೂನಿಟ್ ಆಫ್ ಕರ್ಮ ಮುಗಿತು. ಇದು ಭವಿಷ್ಯದ ಕಾಮ ಹೇಗಾಗ್ತದೆ? ವಾಸನೆ ಯಾಕೆ ಒಳಗೆ ಬರ್ತದೆ? ಅದು ಎಷ್ಟೋ ವಸ್ತುಗಳನ್ನು ನೋಡ್ತೀವಿ, ಎಷ್ಟೋ ಪದಾರ್ಥಗಳನ್ನು ನೋಡ್ತೀವಿ, ಅವಷ್ಟು ನಮ್ಮಲ್ಲಿ ವಾಸನೆ ಆಗುಳಿಯೋದಿಲ್ಲ. ಅದು ಪಾಯಿಂಟ್ ಹೇಳಬೇಕಲ್ಲ. ಯಾವ ಪರಿಣಾಮದಲ್ಲಿ ಅಭಿಮಾನ ಪಡ್ತೀವಿ, ಮೋಹವನ್ನು ಪಡೀತೀವಿ, ಸೂಕ್ಷ್ಮವಾಗಿ ಕ್ಷಣಾರ್ಧದಲ್ಲಿ, ಆ ನನ್ನದು, ಆಹಾ ಎಷ್ಟು ಚೆನ್ನಾಗಿದೆ, ಓಹೋ ಇಂಥದೇ ನನಗೆ ಬೇಕಾಗಿತ್ತು, ಇವಷ್ಟು ನಾವು ಪಡೆದ, ನಾವು ಪ್ರಾಪ್ತಿ ಮಾಡಿಕೊಂಡ ಫಲದಲ್ಲಿ ನಾವಾಗಿಯೇ ಬೆಳೆಸಿಕೊಂಡಿರುವಂತಹ ಅಭಿಮಾನ. ಇದನ್ನು ಇನ್ನೊಂದು ಶಬ್ದದಲ್ಲಿ ಏನಂತ ಹೇಳ್ತಾರೆ? ಶೋಭನಾ ಅಧ್ಯಾಸ. ಪ್ರಕ್ರಿಯೆ ಶಬ್ದಗಳನ್ನು ಕೇಳ್ತೀನಿ. ಶೋಭನಾ ಅಧ್ಯಾಸ ಹೇಗಿದೆಯೋ ಹಾಗೆ ದೃಷ್ಟಿ ಇದ್ದರೆ ಅಲ್ಲಿ ಯಾವ ಅಧ್ಯಾಸವೂ ಇರೋದಿಲ್ಲ. ಹಗ್ಗ ಇದೆ, ಹಗ್ಗದ ದೃಷ್ಟಿ, ಯಾವ ಅಧ್ಯಾಸವೂ ಇಲ್ಲ. ಆದರೆ ಹೇಗಿದೆಯೋ ಅದು ತಪ್ಪಿ ಬೇರೆ ಆಗಿ ನೋಡಿದ್ದಾದರೆ ಆರೋಪ. ಆರೋಪಿತವಾದದ್ದರಲ್ಲಿ ಸುಖವನ್ನು ಕಲ್ಪಿಸಿದ್ದಾದರೆ, ಅರ್ಥ ಆಯ್ತಾ, ಆರೋಪಿತವಾದದ್ದಲ್ಲಿ ಸುಖವನ್ನು ಕಲ್ಪಿಸಿದ್ದಾದರೆ ಅದಕ್ಕೆ ಶೋಭನಾ ಅಧ್ಯಾಸ ಅಂತ ಕರೀತಾರೆ. ನಮ್ಮ ಇವತ್ತಿನ ಎಲ್ಲ ಸುಖ ಅನಿಸಿಕೆಗಳು ಅವು ಕಲ್ಪಿತವಾದ ಅನಿಸಿಕೆಗಳು, ಅರ್ಥಾತ್ ಶೋಭನಾ ಅಧ್ಯಸ್ಥವಾದ ಅನಿಸಿಕೆಗಳು. ಎಲ್ಲ ಸುಖದ ಅನಿಸಿಕೆಗಳು ಕೂಡ ಶೋಭನಾ ಅಧ್ಯಸ್ಥ. ಈ ಶೋಭನಾ ಅಧ್ಯಾಸ ಯಾಕಾಗ್ತದೆ? ಇದ್ದದ್ದನ್ನು ಬಿಟ್ಟು ಇಲ್ಲದ್ದನ್ನು ಕಲ್ಪಿಸಿ, ಕಲ್ಪಿಸಿದ್ದರಲ್ಲಿ ನನ್ನದು ಎನ್ನುವ ಅಭಿಮಾನ, ಆ ಅಭಿಮಾನದಿಂದಾಗಿ ನನಗೆ ಮೋಹ, ಆ ಅಭಿಮಾನದಿಂದಾಗಿ ನನಗೆ ಈ ಪ್ರಕಾರವಾದಂತಹ ಶೋಭನಾ ಅಧ್ಯಾಸ. ಈ ಶೋಭನಾ ಅಧ್ಯಾಸ ನಾನು ಹೊಂದಿದ ಫಲವನ್ನು ಒಂದು ಛಾಪನ್ನು ಹಾಕಿ ನನ್ನ ಅಂತಃಕರಣದಲ್ಲಿ ಒಂದು ಗುರುತನ್ನು ಹಾಕ್ತದೆ, ಒತ್ತಿಬಿಡ್ತದೆ. ಕೆಲವೇ ಕ್ಷಣಗಳಲ್ಲಿ ಮಾಸಿ ಹೋಗ್ತವೆ, ಕೆಲವು ನಿಮಿಷಗಳವರೆಗೆ ಇರ್ತವೆ, ಕೆಲವು ಗಂಟೆಗಳವರೆಗೆ ಇರ್ತವೆ, ಕೆಲವು ದಿನ ಇರ್ತವೆ, ವರ್ಷಗಳಿರ್ತವೆ. ಅವೇನು ಛಾಪ್ ಹಾಕ್ತವೆ, ಅವೇನು ಮುದ್ರಿತ ಮಾಡ್ತವೆ, ಅವು ಇಂಪ್ರೆಷನ್ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ. ಆ ಇಂಪ್ರೆಷನ್ನು ಅವು ಇಂಟೆನ್ಸಿವಿಟಿ ಇದೆ. ಯಾವ ಇಂಟೆನ್ಸಿವ್ನೊಳಗೆ ಈಗ ಇವರು ಪೋಸ್ಟ್ ಆಫೀಸ್ನಲ್ಲಿ, ಈಗ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಪೋಸ್ಟ್ ನೋಡಿಲ್ಲ ನಾನು. ಪೋಸ್ಟ್ ಆಫೀಸ್ನಲ್ಲಿ ನೀವು ಹಚ್ಚಿದ ಸ್ಟಾಂಪ್ ಮೇಲೆ ಏನಾಗ್ತಾರೆ? ಸಿಕ್ಕಾಕ್ತಾರೆ. ಎಷ್ಟೋ ಸಲ ನೀವು ಪೋಸ್ಟ್ ಬರ್ತವೆ, ಸಿಕ್ಕಾಕಿದ್ದೆಲ್ಲೂ ಕಾಣಿಸೋದೇ ಇಲ್ಲ. ಹೌದಾ? ನೀವೇನು ತಿಳ್ಕೊಂಡಿರ್ತೀರಿ, ಓ ದಾಟ್ ಬಿಟ್ಟಿದೆ, ಈ ಸ್ಟಾಂಪ್ ತಕ್ಕೊಂಡು ಇಟ್ಕೋ, ಇದನ್ನು ನೆಕ್ಸ್ಟ್ ಆ್ಯಕ್ಷನ್, ಸ್ಟಾಂಪ್ ತಕ್ಕೊಂಡು ಇಟ್ಕೋ. ಆಮೇಲೆ ನೀವು ಸೂಕ್ಷ್ಮವಾಗಿ ನೋಡಿ, ಅಲ್ಲಿ ಸೀಲ್ ಬಿದ್ದಿರ್ತದೆ, ಸ್ವಲ್ಪ ಇಂಪ್ರೆಷನ್ ಕಿಂಚಿತ್. ಹಾಗೆಯೇ ನಾವು ಪಡೆದ ಫಲಗಳು ಪೂರಾ ಇಂಪ್ರೆಷನ್ ಆಗಿಬಿಡ್ತೋ, ಅಬ್ಬ ಶಾಶ್ವತವಾಗಿ ವಾಸನೆ ಆಗಿ ಉಳಿತದೆ. ಅಲ್ಪ ಸ್ವಲ್ಪ ಇಂಪ್ರೆಷನ್ನು, ಕಮ್ಮಿ ಇಂಪ್ರೆಷನ್ನು ಅಷ್ಟು ಬೇಗ ಅಳಿಸಿ ಹೋಗ್ತದೆ. ಮತ್ತೊಂದು ಕರ್ಮದ ಫಲ ಆಗಾಮಿ, ಅದೇ ಕರ್ಮದ ಫಲ ಆಗಾಮಿ ಆಗ್ತದೆ ಅಂತ ಹೇಳಿದ್ರು. ಅದಾದ ಮೇಲೆ ಅಳಿಸಿ ಹೋದ ಮೇಲೆ ಕೂಡ ಇನ್ನೂ ಎಷ್ಟೋ ಕರ್ಮಗಳು ಮಾಡಿರ್ತೀವಿ ತಾನೆ. ಇಂಥದೇ ಕರ್ಮ ಮಾಡಿರ್ತೀವಿ, ಚಾನ್ಸಸ್ ಅವ. ಅದಾದ ಮುಗೀತು, ಅದಾದ ಹೋದ್ಮೇಲೆ ಅದು ಮುಗೀತು. ಅರ್ಥ ಆಗಲಿಲ್ಲ? ಓಕೆ. ಈ ಪ್ರಕಾರ ದುಃಖಂ ಅನುಭವತಿ, ಅವನು ಈ ಇಂಪ್ರೆಷನ್ಸ್ಗಳನ್ನ ಏನು ಕ್ಯಾರಿ ಮಾಡ್ತಾನೆ, ಇವನು ಹೊತ್ಕೊಂಡೇನು ಅಡ್ಡಾಡ್ತಾನೆ, ಇವುಗಳಿಂದಾಗಿ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ನತೋ ಸಾ ಪರಮಾರ್ಥತಃ ಸ್ವಾತ್ಮನಿ. ಆ ದುಃಖ, ಇಲ್ಲಿ ತಿಳ್ಕೋಬೇಕಾದಂಥ ವಿಷಯ ಇದೆ, ಆ ದುಃಖ ಪಾರಮಾರ್ಥಿಕವಾಗಿರ್ತದೋ, ಅರ್ಥಾತ್ ಆತ್ಮನಲ್ಲಿ ಆ ದುಃಖ ಇದೆಯೋ, ಅವಿದ್ಯೆಯಿಂದಾಗಿ ದುಃಖ ಇದೆ, ಅವಿದ್ಯೆಯ ಪರಿಧಿಯಲ್ಲಿ ಇದ್ದು ನೋಡುವವರಿಗೆ, ಅವಿದ್ಯೆಯ ಪರಿಮಿತಿಯಲ್ಲಿ ಇದ್ದು ನೋಡುವವರಿಗೆ ಹೇಗೆ ಸೂರ್ಯಗ್ರಹಣ ಚಂದ್ರಗ್ರಹಣ, ಆ ಗ್ರಹಣದ ಪರಿಮಿತಿಯಲ್ಲಿ ಇರುವವರಿಗೆ ಚಂದ್ರಗ್ರಹಣ, ಹೌದಾ? ಆ ಪರಿಮಿತಿಯಲ್ಲಿ ಇರದೇ ಇದ್ದವರಿಗೆ ಗ್ರಹಣ ಕಾಣೋದಿಲ್ಲ, ಅವ್ರಿಗೆ ಮಾಮೂಲು ಸೂರ್ಯ ಚಂದ್ರ ಕಾಣಿಸ್ತಾರೆ. ಅದಕ್ಕೆ ಪೇಪರ್ನಲ್ಲಿ ಕೊಡ್ತಾರೆ ನೋಡಿ, ಇಂತಿಂಥ ದೇಶದಲ್ಲಿ ಗ್ರಹಣಕ್ಕೆ ಗ್ರಹಣ ಕಾಣುತ್ತದೆ, ಇಂತಿಂಥ ದೇಶದಲ್ಲಿ ಕಾಣೋದಿಲ್ಲ. ಆ ಕಾಣೋದಿಲ್ಲ ಅನ್ನೋರು ಆ ಪರಿಮಿತಿಯೊಳಗೆ ಬಂದಿರೋದಿಲ್ಲ. ಹಾಗೆಯೇ ಅವಿದ್ಯೆಯ ಪರಿಮಿತಿಯಲ್ಲಿ ಇದ್ದವರಿಗೆ ಈ ಅವಿದ್ಯೆಯಿಂದ ಉಂಟಾದ ದುಃಖ ಅನ್ನುವುದು ಸ್ಪಷ್ಟ. ಅನ್ಯಥಾ ಆತ್ಮನಲ್ಲಿ ಈ ದುಃಖ ಇಲ್ಲ. ಎಷ್ಟು ಚಂದ, ಪರಮಾರ್ಥತಃ ಸ್ವಾತ್ಮನಿ ನ, ಆ ದುಃಖ ಪಾರಮಾರ್ಥಿಕವಾಗಿ ಆತ್ಮನಲ್ಲಿ ಇಲ್ಲ. ಮತ್ತೆಲ್ಲಿದೆ? ಅವಿದ್ಯೆಯಿಂದಾಗಿರುವ ದುಃಖ, ಅವಿದ್ಯೆಯ ಪರಿಮಿತಿಯಲ್ಲಿದ್ದವರಿಗೆ ಆ ದುಃಖ ಕಾಣಿಸ್ತದೆ. ಅವಿದ್ಯೆಯಿಂದ ಆಗಿರುವ ದುಃಖ ಅವಿದ್ಯೆಯ ಪರಿಮಿತಿಯಲ್ಲಿ ಇದ್ದವರಿಗೆ ಕಾಣಿಸ್ತದೆ. ಗ್ರಹಣದ ಏರುಪೇರುಗಳು ಗ್ರಹಣದ ಪರಿಮಿತಿಯಲ್ಲಿ ಇರುವವರಿಗೆ ಹೇಗೆ ಕಾಣಿಸ್ತದೋ ಹಾಗೆ ಅವಿದ್ಯೆಯ ಪರಿಮಿತಿಯಲ್ಲಿದ್ದಂಥವರಿಗೆ, ವ್ಯಾವಹಾರಿಕರಿಗೆ, ಲೌಕಿಕರಿಗೆ ದುಃಖ ಸತ್ಯ ಅಂತಲೇ ಕಾಣಿಸ್ತದೆ. ಅನುಭವಿಸುವವನಿಗೆ ಮಾತ್ರ ಅಲ್ಲ. ಅವರಿಗೆ ಮಾತ್ರ ಕಾಣಿಸ್ತದೆ, ಅದರ ಅರ್ಥ ದುಃಖ ಸತ್ಯ ಅಂತಲ್ಲ. ಯಾವ ದುಃಖವೂ ಸತ್ಯವಲ್ಲ, ಯಾವ ಸುಖವೂ ಸತ್ಯವಲ್ಲ. ಆದರೆ ಅವಿದ್ಯೆಯ ಪರಿಮಿತಿಯಲ್ಲಿದ್ದವರಿಗೆ ಅದು ವಾಸ್ತವಿಕತೆ. ಹೇಗೆ ಕನಸಿನಲ್ಲಿ ಇದ್ದವನಿಗೆ ಕನಸು ಎನ್ನುವುದು ಕನಸಿನ ಪರಿಮಿತಿಯಲ್ಲಿದ್ದವನಿಗೆ ಸತ್ಯವೆಂದೇ ಅನಿಸುತ್ತದೆಯೋ, ಬ್ಲರ್ಡ್ ಆದರೆ ಏನಾಯಿತು, ಅಸ್ಪಷ್ಟವಾಗಿ ಕಂಡ್ರೆ ಏನಾಯಿತು, ಆದರೂ ಕಾಣಿಸ್ತಾ ಇದೆಯೋ ಇಲ್ಲೋ. ಕೆಲವು ಸಲ ಜಾಗೃತದಲ್ಲಿಯೂ ಕೂಡ ಈಗ ನೋಡಿ, ಸೂರ್ಯ ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಈಗ ಸೂರ್ಯ ಎಷ್ಟು ಅಸ್ಪಷ್ಟವೋ ಕನಸಿನಲ್ಲಿ ಸೂರ್ಯ ಅಷ್ಟೇ ಅಸ್ಪಷ್ಟ. ಕೆಲವು ಸಲ ಕನಸಿನಲ್ಲಿ ಕೂಡ ಸೂರ್ಯನು ಸ್ಪಷ್ಟವಾಗಿ ಕಾಣಬಹುದು, ಪ್ರಖರವಾಗಿ ಕಾಣಬಹುದು. ನಿಮಗೆಲ್ಲ ಬಳ್ಳಾರಿ ಕನಸು ಬಿದ್ದಿತ್ತು ಅಂತಂದರೆ ಸೂರ್ಯ ಹೆಂಗಿರ್ತಾನೆ, ಪ್ರಖರವಾಗೇ ಇರ್ತಾನೆ. ನೀವು ಬಳ್ಳಾರಿ ಕನಸು ಬಿದ್ದಿಲ್ಲ, ನಿಮ್ಗೆ ಯಾವುದೋ ಊಟಿದ ಕನಸು ಬಿದ್ದಿರ್ಬೇಕಾದ ಕೊಡೈಕೆನಾಲ್ ಕನಸು ಬಿದ್ದಿರ್ಬೇಕ. ಪಾಪ ತಂಪಿರ್ತಾನೆ ಸೂರ್ಯಲ್ಲಿ. ಹೇಳಿ ಉದ್ದೇಶ ಏನಂದರೆ, ತಾತ್ಪರ್ಯ ನಾವು ಕನಸಿನಲ್ಲಿ ಕಂಡಂತಹ ದೃಶ್ಯಗಳನ್ನು ಸತ್ಯಂದೇ ಕನಸುಗಾರ ಸ್ವೀಕರಿಸ್ತಾನೆ. ಹಾಗೆಯೇ ಅವಿದ್ಯೆಯ ಪರಿಮಿತಿಯಲ್ಲಿ ಇದ್ದವನಿಗೆ ಅಲ್ಲಿ ಅವಿದ್ಯೆಯಿಂದಾಗಿ ಏನು ನಡೀತಾ ಇದೆ, ದುಃಖ ಸುಖ ಇಷ್ಟ ಅನಿಷ್ಟ ರಾಗ ದ್ವೇಷ ಅವೆಲ್ಲವೂ ಅವಿದ್ಯೆಯ ಪರಿಮಿತಿಯಲ್ಲಿ ಇದ್ದವನಿಗೆ ಏನಂತ ಕಾಣಿಸ್ತವೆ? ಏನ್ರಿ ಆ ಮನುಷ್ಯ ಎಂಥ ಸಿಟ್ಟು, ನಾವು ನಾ ಅಂದ್ರೆ ಭಾರಿ ದ್ವೇಷ ನೋಡ್ರಿ ಅವನಿಗೆ, ಪಾಪ ಎಷ್ಟು ಅಳ್ತಾನೆ ನೋಡ್ರಿ, ದುಃಖ ಆಗ್ಯದ ಅವನಿಗೆ ಅಂತ. ನಂಗೆ ಸತ್ಯ ಅನ್ನಿಸ್ತದೆ, ಸುಳ್ಳು ಅನ್ನಿಸ್ತದೆ, ಸತ್ಯ ಅನ್ನಿಸ್ತದೆ. ಆದರೆ ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದರೆ, ಆತ್ಮಸ್ವರೂಪದಿಂದ ನಾವು ನೋಡಿದ್ದಾದರೆ ಅವು ಆತ್ಮನಲ್ಲಿ ಇಲ್ಲವೇ ಇಲ್ಲ, ಅವನಲ್ಲಿಯೂ ಇಲ್ಲ, ಅದನ್ನು ನೋಡುವ ನಮಗೂ ಕೂಡ ಅದು ಇಲ್ಲ. ಅದಕ್ಕೆ ವೇದಾಂತ ಶಾಸ್ತ್ರ ಮಿಥ್ಯಾ ಅಂತ ಹೇಳುತ್ತದೆ. ವೈತಥ್ಯ ವಿತಥಸ್ಯ ಭಾವ ವೈತಥ್ಯ, ಇದೇನಿದು ಮಿಥ್ಯ. ಯಥಾ ರಜ್ಜು ಶುಕ್ತಿ ಉಷರ ಗಗನೇಶು ಸರ್ಪ ರಜತ ಉದಕ ಮಲಾನಿ ನ ರಜ್ವಾದೀನಾಂ ಸ್ವತಃ ದೋಷರೂಪಾಣಿ ಸಂತಿ ಸಂಸರ್ಗಿಣಿ ವಿಪರೀತ ಬುದ್ಧಿ ಅಧ್ಯಾಸ ನಿಮಿತ್ತಾತ್ ತದ್ದೋಷವತ್ ವಿಭಾವ್ಯಂತೆ. ಅಭ್ಯಾಸ ನಿಮಿತ್ತಾತ್ ಉತ ಇಲ್ಲ ಅಭ್ಯಾಸ ನಿಮಿತ್ತಾತ್ತು ನಿಮಿತ್ತಾತ ತು ತದ್ದೋಷವತ್ತು ಬರ್ಕೊಡಿ ಸರಿಯಾಗಿ. ಅಭ್ಯಾಸ ನಿಮಿತ್ತಾತ ಅಮರಂತು ಆಮೇಲೆ ತದ್ದೋಷವತ್ತು ಯಥಾ ಯಾವ ಪ್ರಕಾರ ರಜ್ಜುವಿನಲ್ಲಿ ಸರ್ಪ, ಶುಕ್ತಿ ಕಪ್ಪೆ ಚಿಪ್ಪಿನಲ್ಲಿ ಬೆರಳಿ, ಶುಕ್ತಿಕ ಉಷರ ರಜತ ಉದಕ ಉಷರ ಉಷರ ಅಂದರೆ ಮರುಭೂಮಿ. ಮರುಭೂಮಿಯಲ್ಲಿ ನಾವು ಕಾಣ್ತೇವೆ ಉದಕ. ಮರುಭೂಮಿಯಲ್ಲಿ ನೀರನ್ನು ನಾವು ಭ್ರಮಿಸ್ತೇವೆ. ಆಕಾಶದಲ್ಲಿ ನೀಲಿ ಆಕಾಶ, ಮಸುಕು ಆಕಾಶ, ಕಲರ್ಫುಲ್ ಆಕಾಶ, ಸ್ವಚ್ಛ ಆಕಾಶ, ಇವು ಆಕಾಶದಲ್ಲಿ ನಾವು ಮಾಡಿರುವ ಅಧ್ಯಾಸಗಳು. ಹಗ್ಗದಲ್ಲಿ ಸರ್ಪವನ್ನು, ಚಿಪ್ಪಿನಲ್ಲಿ ಬೆಳ್ಳಿಯನ್ನು, ಮರುಭೂಮಿಯಲ್ಲಿ ನೀರನ್ನು, ಆಕಾಶದಲ್ಲಿ ಮಲಿನವನ್ನು ನಾವು ಹೇಗೆ ಕಾಣುತ್ತೇವೋ ಆ ಕಂಡದ್ದು ಅಧ್ಯಾಸ. ಏಕೆಂದರೆ ಅವು ಅಲ್ಲಿ ಇಲ್ಲ. ಹೌದೋ? ನ ರಜ್ಜುವಾದಿ ನಾನು ಸ್ವತಃ, ಅವು ಯಾವುವು ಕೂಡ ಆ ರಜ್ಜು ಇತ್ಯಾದಿಗಳಲ್ಲಿ ಅವು ಯಾವುವು ಇಲ್ಲ. ಸ್ವತಃ ದೋಷರೂಪಾಣಿ ಸಂತಿ, ಆ ದೋಷಗಳು ಯಾವುವು ಆ ರಜ್ಜು ಇತ್ಯಾದಿಗಳಲ್ಲಿ ಇಲ್ಲ. ರಜ್ಜು ಇತ್ಯಾದಿಗಳಲ್ಲಿ ಸರ್ಪ ಇತ್ಯಾದಿಗಳನ್ನು ಕಂಡಿದ್ದೇನು ಸತ್ಯ, ಆದರೆ ವಾಸ್ತವಿಕವಾಗಿ ಅವು ಅಧ್ಯಸ್ತವಾದದ್ದು. ಅಲ್ಲಿ ಇವೆಯೋ ಅಂತ ನೀವು ಹೋಗಿ ಪರೀಕ್ಷಿಸಿದ್ದಾದರೆ ರಜ್ಜುವಿನಲ್ಲಿ ಸರ್ಪ ಇಲ್ಲ, ಮರುಭೂಮಿಯಲ್ಲಿ ನೀರು ಇಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿನೂ ಇಲ್ಲ, ಆಕಾಶವು ಮಸುಕು ಹಾಗೇ ಇಲ್ಲ, ಮಲಿನವಾಗೇ ಇಲ್ಲ. ಅದನ್ನು ಸಂತಿ ಸಂಸರ್ಗಿಣಿ ವಿಪರೀತ ಬುದ್ಧಿ. ಆಗಿದಂತೆ ಏನು ಅನುಭವಕ್ಕೆ ಬರ್ತದೋ ಅದು ವಿಪರೀತ ಬುದ್ಧಿ, ಯಥಾರ್ಥ ಬುದ್ಧಿ ಅಲ್ಲ. ಅದೇನದು? ವಿಪರೀತ ಬುದ್ಧಿ. ಈ ವಿಪರೀತ ಬುದ್ಧಿಯಿಂದ ಏನಾಗ್ತದೆ? ಅಧ್ಯಾಸ ನಿಮಿತ್ತಾತ. ಯಾಕೆ ವಿಪರೀತ ಬರ್ತದೆ? ವಿಪರೀತ ಅಂದ್ರೇನು? ಇದ್ದದ್ದನ್ನು ಬಿಟ್ಟು ಬೇರೆದನ್ನು ಭಾವಿಸುವುದೆಲ್ಲವೂ ವಿಪರೀತ. ಕನ್ನಡದಲ್ಲಿ ಕೂಡ ವಿಪರೀತ ಶಬ್ದ ಇದೆ, ತದ್ವಿರುದ್ಧವಾದ ಶಬ್ದ ವಿಪರೀತ ಶಬ್ದ. ವೈಪರೀತ್ಯ ಅಂತ ಕರೀತಾರೆ. ಏನ್ರಿ ಹವಾಮಾನ ಭಾರಿ ವೈಪರೀತ್ಯವಾಗಿದೆ ಅಂದ್ರೇನು? ಮಾಮೂಲಾಗಿಲ್ಲ, ಹೊರತುಪಡಿಸಿ ಬೇರೆ ಆಗಿದೆ. ಹಾಂ, ವೈಪರೀತ್ಯ ಬದಲಾವಣೆಗಿಂತ ಸ್ವಲ್ಪ ಇನ್ನೂ ಹೆಚ್ಚಿನ ಶಬ್ದವನ್ನು, ಹೆಚ್ಚಿನ ಮಹತ್ವ ಶಬ್ದ ಉಪಯೋಗ ಮಾಡುವ ಏರುಪೇರು ವೈಪರೀತ್ಯ. ಇನ್ನೊಂದು ತೂಕ ಹೆಚ್ಚಿನ ಬೇಕು, ಏಕೆಂದರೆ ತದ್ವಿರುದ್ಧವಾದ ಶಬ್ದ ಅದು. ತದ್ವಿರುದ್ಧವಾದ ಶಬ್ದ ಇದ್ದದ್ದು ಒಂದು, ನೀವು ಕಾಣೋದು ಒಂದು. ವೈಪರೀತ್ಯ ಅಂದರೆ ಇದ್ದದ್ದು ಒಂದು, ನೀವು ಕಾಣೋದು ಒಂದು. ಯಥಾ ರಜ್ಜುಶುಕ್ತಿ ಶುಕ್ತಿಕ ಉಷರ ಗಗನೇಶು ಸರ್ಪ ರಜತ ಉದಕ ಕಮಲಾನಿ ರಜ್ಜುವಾದೀನಾಂ ಸ್ವತಃ ದೋಷರೂಪಾಣಿ ಸಂತಿ ಸಂಸರ್ಗಿಣಿ ವಿಪರೀತ ಬುದ್ಧಿ ಅಧ್ಯಾಸ ನಿಮಿತ್ತಾತ. ಯಾಕೆ ಇದು ಉಂಟಾಗ್ತದೆ? ಅಧ್ಯಾಸ ನಿಮಿತ್ತಾತ, ಅಧ್ಯಾಸದಿಂದಾಗಿ ಆಗ್ತದೆ. ಅಧ್ಯಾಸ ಅಂದರೆ ಏನು? ಸುಮ್ಮನೆ ಬರ್ಕೊಂಡಿರಿ ಅಲ್ಲಿ. ಅಧ್ಯಾಸ ಅಂದರೆ ಏನು? ಅತಸ್ಮಿನ್ ತದ್ಬುದ್ಧಿ. ಅತಸ್ಮಿನ್ ತದ್ಬುದ್ಧಿ ಒಂದರಲ್ಲಿ ಇಲ್ಲದೇ ಇರುವುದನ್ನು ಭಾವಿಸುವುದು. ಒಂದರಲ್ಲಿ ಇಲ್ಲದೇ ಇರುವುದನ್ನು ಭಾವಿಸುವುದು. ಅತಸ್ಮಿನ್ ತದ್ಬುದ್ಧಿ, ಈ ಮುಂದಿನ ಶಬ್ದ ಕೊಡ್ತೇನೆ, ತಸ್ಮಿನ್ ತದ್ಬುದ್ಧಿ ಅರ್ಥ ಹೇಳ್ರಿ. ಅತಸ್ಮಿನ್ ತದ್ಬುದ್ಧಿ ಇಲ್ಲದೇ ಇರುವುದನ್ನು ಭಾವಿಸುವುದು, ತಸ್ಮಿನ್ ತದ್ಬುದ್ಧಿ. ಹಾಂ, ಇದ್ದದ್ದನ್ನು ಇದ್ದಂತೆ ಭಾವಿಸುವುದಲ್ಲ, ಆ ಭಾವಿಸುವ ಶಬ್ದ ತರಬಾರದಲ್ಲಿ, ಇದ್ದದ್ದನ್ನು ಇದ್ದಂತೆಯೇ ತಿಳಿಯುವುದು. ಆತ್ಮ ಇದ್ದದ್ದನ್ನು ಇದ್ದಂತೆ ತಿಳಿದರೆ ಅತಸ್ಮಿನ್ ತದ್ಬುದ್ಧಿ ಹೌದಲ್ಲ, ತಸ್ಮಿನ್ ತದ್ಬುದ್ಧಿ. ಆತ್ಮನನ್ನು ಜೀವಾತ್ಮ ಅಂತ ತಿಳಿದರೆ ಅತಸ್ಮಿನ್ ತದ್ಬುದ್ಧಿ. ನಮಗೆಲ್ಲರಿಗೂ ಯಾವ ಬುದ್ಧಿ ಇದೆ ಹಾಗಾದರೆ? ಅತಸ್ಮಿನ್ ತದ್ಬುದ್ಧಿ. ಸಾಮಾನ್ಯವಾಗಿ ಎಲ್ಲರಲ್ಲಿ ಇರುವಂಥ ಬುದ್ಧಿ ಯಾವುದು ಅಂದರೆ ಅತಸ್ಮಿನ್ ತದ್ಬುದ್ಧಿ. ಜ್ಞಾನಿಗಳಲ್ಲಿ ಮಾತ್ರ ತಸ್ಮಿನ್ ತದ್ಬುದ್ಧಿ. ಅಧ್ಯಾಸ ನಿಮಿತ್ತಾತ್ತು ತದ್ದೋಷವತ್ ವಿಭಾವ್ಯಂತೆ. ಈ ಅಧ್ಯಾಸ ನಿಮಿತ್ತದಿಂದಾಗಿ ದೋಷವನ್ನು ಅವರು ಹೊಂತಾರೆ, ದೋಷವನ್ನು ಅನುಭವಿಸ್ತಾರೆ. ನ ತದ್ದೋಷೈ ತೇಷಾಂ ಲೇಪಃ ವಿಪರೀತ ಬುದ್ಧಿ ಅಧ್ಯಾಸ ಬಾಹ್ಯಾಹಿ ತೇ. ಈ ದೋಷಗಳು ಸರ್ಪದ ದೋಷ, ನೀರಿನ ದೋಷ, ಬೆಳ್ಳಿಯ ದೋಷ, ಮಲಿನತೆಯ ದೋಷ, ಈ ರಜ್ಜು ಇತ್ಯಾದಿಗಳು, ಹಗ್ಗ ಇತ್ಯಾದಿಗಳಿಗೆ ಸ್ಪರ್ಶ ಆಗಿದೆಯಾ? ದೋಷ ಅಂದರೆ ಗುಣಗಳು ಅಂತ ತಿಳ್ಕೊಳ್ರಿ. ಮಿರಿ ಮಿರಿ ಮಿಂಚುತ್ತದೆ ಯಾವುದು? ಸರ್ಪ. ಆ ಮಿರಿ ಮಿರಿ ಮಿಂಚುವ ಗುಣ ಹಗ್ಗದಲ್ಲಿ ಪ್ರವೇಶವಾಗಿದೆಯಾ? ಬೆಳ್ಳಿಯ ಗುಣ ಚಿಪ್ಪಿನಲ್ಲಿ ಪ್ರವೇಶವಾಗಿದೆಯಾ? ನೀರಿನ ಗುಣ ಮರುಭೂಮಿಯಲ್ಲಿ ಪ್ರವೇಶವಾಗಿದೆಯಾ? ಆಕಾಶವು ಯಾವುದಾದರೂ ಗುಣಗಳಿಂದ ಲಿಪ್ತವಾಗಿದೆಯಾ? ಹೇಗೆ ಈ ರಜ್ಜು ಇತ್ಯಾದಿಗಳು ಅಂಟು ಇಲ್ಲದೆ ಸ್ಪರ್ಶ ಇಲ್ಲದೆ ಅಲಿಪ್ತವಾಗಿವೆಯೋ, ಕೇಳ್ಕೊಳ್ಳಿ, ಹಾಗೆಯೇ ಆತ್ಮನೇನಾಗಿದ್ದಾನೆ? ಅಲಿಪ್ತನಾಗಿದ್ದಾನೆ. ಆತ್ಮನೇ ನೀನು, ಅನ್ಯಥಾ ನೀ ಬೇರೊಂದು ಏನೂ ಅಲ್ವೇ ಅಲ್ಲ. ಇದು ಗಟ್ಟಿ ಆಗ್ಬೇಕು, ಕಂಠಪಾಠ ಆಗಬಾರ್ದು. ಕಂಠಪಾಠ ಆಗೋದು ಅಂತಂದರೆ, ಒಬ್ಬ ಬೇಟೆಗಾರ ಇದ್ದಂತೆ, ಅವನು ಹೋಗಿ ಪಕ್ಷಿಗಳನ್ನು ಹಿಡಿತಿದ್ದ, ಚೀಲದಲ್ಲಿ ತುಂಬಿಕೊಟ್ಟಿದ್ದ. ಒಬ್ಬ ಸಾಧು ಗಂಗೆಯಲ್ಲಿ ಸ್ನಾನ ಮಾಡಿ ಬರುವಾಗ ಇವನು ಆ ಪಕ್ಷಿಗಳನ್ನು ಹಿಂಸೆ ಕೊಡೋದು ನೋಡಿ ಬೇಜಾರಾಯಿತು. ಅವನು ಒಂದು ಮುದಿ ಪಕ್ಷಿ ಹಾರುತ್ತಿತ್ತ, ಆ ಮುದಿ ಪಕ್ಷಿಯನ್ನು ಕರೀತಾನೆ, ನೋಡು ಬೇಟೆಗಾರ ಬರ್ತಾನೆ, ಕಾಳು ಚೆಲ್ತಾನೆ, ಬಲೆ ಬೀಸ್ತಾನೆ, ಹುಷಾರ್, ಸಿಕ್ಕಾಕ್ಕೊಳ್ತೀರಾ, ಹುಷಾರ್, ಎಲ್ಲರಿಗೂ ಹೋಗಿ ಹೇಳಿಬಿಡು. ಆ ಮುದಿ ಪಕ್ಷಿ ಎಷ್ಟೆಂದರು ಸೀನಿಯರ್ ಅಲ್ವಾ, ವಯಸ್ಸಿನಿಂದ ಸೀನಿಯರು, ಅನುಭವದಿಂದ ಸೀನಿಯರು, ಅದೇನು ಮಾಡ್ತು, ಎಲ್ಲ ಪಕ್ಷಿಗಳನ್ನು ಬರ್ರಿ ಬರ್ರಿ ಬರ್ರಿ ಅಂತ ಕರೆದು, ಬೇಟೆಗಾರ ಬರ್ತಾನೆ, ಕಾಳು ಎಸಿತಾನೆ, ಬಲೆ ಬೀಸ್ತಾನೆ, ಸಿಕ್ಕಾಕೊಳ್ತೀರಾ, ಹುಷಾರ್. ಅದು ಹೋಗಿ ಇನ್ನೊಂದಕ್ಕೆ, ಅದು ಹೋಗಿ ಇನ್ನೊಂದಕ್ಕೆ, ಅದು ಹೋಗಿ ಇನ್ನೊಂದಕ್ಕೆ. ಮರುದಿನ ಇವನು ಬರೋ ಅಷ್ಟೊತ್ತಿಗೆ ಎಲ್ಲ ಪಕ್ಷಿಗಳಿಗೂ ಗೊತ್ತಾಗೋಗ್ಬಿಡುತ್ತೆ. ಏನು ಗೊತ್ತಾಗೋಗ್ಬಿಡ್ತದೆ? ಬೇಟೆಗಾರ ಬರ್ತಾನೆ, ಕಾಳಿಸುತ್ತಾನೆ, ಬಲೆ ಬೀಸ್ತಾನೆ, ಸಿಕ್ಕಾಕೊಳ್ತೀರಾ, ಹುಷಾರ್, ಸಿಕ್ಕಾಕೊಳ್ತೀರಾ, ಹುಷಾರ್. ಅದು ಅಂಡರ್ಲೈನ್ ಮಾಡಿರಿ, ಸಿಕ್ಕಾಕೊಳ್ತೀರಾ, ಹುಷಾರ್. ಪಾಪ ಈ ಬೇಟೆಗಾರಿ ನಿರಾಶೆ ಆಗುತ್ತೆ, ಇನ್ನೇನು ಸಿಗ್ತಾವ ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ನಾನು ಹೋಗುದು. ಬೇಜಾರಾಗಿ ಆದರೂ ಕಾಯಕ ಕಾಳು ಚಲ್ತಾನೆ, ಬಲೆ ಬೀಸ್ತಾನೆ, ಮಲ್ಕೊಂಡ್ಬಿಡ್ತಾನೆ. ಕನಸಿನಲ್ಲಿಯೂ ಕೂಡ ಕೇಳಿಸ್ತಾ ಇರ್ತದೆ. ಏನು ಕೇಳಿಸ್ತಾ ಇರ್ತದೆ? ಬೇಟೆಗಾರ ಬರ್ತಾನೆ, ಕಾಳು ಚಲ್ತಾನೆ, ಬಲೆ ಬೀಸ್ತಾನೆ, ಸಿಕ್ಕಾಕೊಳ್ತೀರಾ, ಹುಷಾರ್. ಆಯ್ತಲ್ಲ, ಆನಂತರ ಎಚ್ಚರ ಆಗ್ತದೆ, ದೊಡ್ಡ ಆಶ್ಚರ್ಯ ಕಾದಿರ್ತದೆ. ದಿವಸಕ್ಕಿಂತ ಹೆಚ್ಚಿಗೆ ಪಕ್ಷಿಗಳು ಬಲೆಯಲ್ಲಿ ಸಿಕ್ಕಾಕೊಂಡಿರ್ತವೆ. ಅವು ಕಾಳು ತಿಂತಾನೇ ಇರ್ತವೆ, ಸಿಕ್ಕಾಕೊಳ್ತೀರಾ, ಹುಷಾರ್, ಸಿಕ್ಕಾಕೊಳ್ತೀರಾ, ಹುಷಾರ್. ಅವನು ಎಲ್ಲ ಗಂಟು ಕಟ್ತಾನೆ, ಒಂದು ಬ್ಯಾಗ್ನೂ ಹಾಕ್ತಾನೆ, ಬ್ಯಾಗಿನ ಹೆಗ್ಗೆ ಮೇಲೆ ಹಾಕೋತಾನೆ, ಆ ಬ್ಯಾಗಿನ ಬಾಯಿ ಕಟ್ಟಿ ಹಾಕ್ತಾನೆ, ಆ ಬ್ಯಾಗ್ ಒಳಗೆ ಇದ್ದುಕೊಂಡು ಅವ್ರು ಹೇಳ್ತಿರ್ತಾರೆ, ಸಿಕ್ಕಾಕೊಳ್ತೀರಾ, ಹುಷಾರ್, ಸಿಕ್ಕಾಕೊಳ್ತೀರಾ, ಹುಷಾರ್. ಪಾಪದ್ದು ಇದಕ್ಕೆ ಹೇಳ್ತಾರೆ, ನಾ ಬ್ರಹ್ಮ, ನಾ ಬ್ರಹ್ಮ ಅಂತ ಕಂಠಪಾಠ ಮಾಡುವಲ್ಲ. ಇಟ್ ಡಸಂಟ್ ವರ್ಕ್. ಐ ರಿಯಲಿ ಟೆಲ್ ಯು ಆನೆಸ್ಟ್ಲಿ, ಅದರಲ್ಲಿ ನಿಲ್ಲಬೇಕು. ಅದಕ್ಕೆ ಈ ವೇದಾಂತ ಶಬ್ದಗಳನ್ನು ಬಾಹ್ಯದಲ್ಲಿ ಬಳಸಬಾರ್ದು. ಇವೆಲ್ಲ ಏ ಪೂಜಾ ಗೀಜೆ ಎಲ್ಲ ಮಾಡೋದು ನಿತ್ಯ ಹೌದಲ್ಲ ಅಂತ ನೀವು ಹೇಳಲಿಕ್ಕತ್ರೆ, ಮಿಥ್ಯಾ ಶಬ್ದ ಎಲ್ಲಿ ಉಪಯೋಗ ಮಾಡಬೇಕು? ಇದನ್ನು ಕ್ಲಾಸ್ನೊಳಗೆ ನೀ ಕ್ಲಾಸ್ನೊಳಗೆ ಉಪಯೋಗ ಮಾಡೋದನ್ನು ಬಿಟ್ಟು ಡೈನಿಂಗ್ ಹಾಲ್ನ ಹೋಗಿ ಊಟ ಮಿಥ್ಯ ಬಡಿಸೋರು ಏನು ಮಾಡ್ಬೇಕು? ಪಾಪ ಅವ್ರೇನು ಕ್ಲಾಸಿಗೆ ಬಂದು ಕೂತಿರೋದಿಲ್ಲ ಅವ್ರು, ಇದೇನು ಮಾರಾಯ ಊಟ ಬಡಿಸ್ಕೊಂಡು ಬಡಿಸೋತಾನೆ, ತಿನ್ನೋ ತಿಂತಾನೆ, ಬಡಿಸಿದ್ದು ಮಿಥ್ಯ, ಊಟ ಮಿಥ್ಯ, ಅನ್ನ ಮಿಥ್ಯ ಅಂತಾನೆ, ಏನು ಮನುಷ್ಯ ಅಂತಂತಾರೆ ಅವರು. ವ್ಯವಹಾರಿಕ ತದ್ವಿರುದ್ಧ. ಬಳಸದಿರು ವೇದಾಂತವನು ಬಾಹ್ಯದಲ್ಲಿ ಬಳಸಬಾರ್ದು. ಇವು ಮನನ ಮನನ ಮಾಡಬೇಕು. ಅವನು ಅಂತರಾತ್ಮ ನ ಲಿಪ್ಯತೆ, ಯಾವ ದೋಷಗಳಿಂದಲೂ ಕೂಡ ಅವನು ಲಿಪ್ತನಾಗಿರುವುದಿಲ್ಲ. ತಥಾ ಆತ್ಮನಿ ಸರ್ವಲೋಕ ಕ್ರಿಯಾಕಾರಕ ಫಲಾತ್ಮಕಂ ವಿಜ್ಞಾನಂ ಸರ್ಪಾಧಿಷ್ಠಾನೀಯಂ ವಿಪರೀತಂ ಅಧ್ಯಸ್ಯ ತನ್ನಿಮಿತ್ತಂ ಜನ್ಮ ಜರಾ ಮರಣಾದಿ ದುಃಖಂ ಅನುಭವತಿ. ಸಮಸ್ತ ಲೋಕವು ಹೇಗಿದೆ? ಕ್ರಿಯಾಕಾರಕ ಫಲಾತ್ಮಕಂ, ಎಲ್ಲ ಕರ್ಮ ಕರ್ಮದ ಫಲಗಳಿಂದ ಒಡಗೂಡಿದಂತಹ ಲೋಕ ಇದು. ಪೂರಾ ಲೋಕ ಕರ್ಮ ಮತ್ತು ಕರ್ಮದ ಫಲಗಳಿಂದ ಕೂಡಿಕೊಂಡಿರುವಂಥ ಲೋಕ ಇದು. ಇದು ಇಲ್ಲಿರುವಂಥ ಎಲ್ಲ ಅನುಭವಗಳು, ವಿಜ್ಞಾನಂ, ಇಲ್ಲಿರುವಂಥ ಎಲ್ಲ ಅನುಭವಗಳು ಹೇಗೆ ಅಂತಂದರೆ, ಸರ್ಪಾಧಿಸ್ಥಾನೀಯಂ, ಸರ್ಪವು ಹೇಗೆ ಅನುಭವಕ್ಕೆ ಬಂತೋ ಆ ಅನುಭವ ಟೈಪ್ ಇವೆಲ್ಲ. ನಾನು ಎಮ್ಮೆ ಆದೆ, ನಾ ಕಾಣಾದೆ ಅಂತ ಬರೀತೇವಲ್ಲ, ಎಮ್ಮೆ ಮಾರಾಯಣ ಮೊದಲೇ ಗೊತ್ತಿತ್ತು ನೀ ಎಮ್ಮೆ ಅಂತೇಳಿ. ನೀ ಯಾಕೆ ಪ್ರಿಂಟ್ ಮಾಡಿ ಪ್ರಸಿದ್ಧ ಮಾಡಲಿಕ್ಕೆ ಹೋದಿ? ಸನ್ಯಾಸಿ ಆಗಿ ಆಮೇಲೆ ಎಮ್ಮೆ, ನೀ ಸನ್ಯಾಸಿ ಅಂತ ತಗೊಂಡಂಗಾರ ನೀನು. ನಾ ಎಲ್ಲ ಈ ಜಗದ್ಗುರುಗಳಿಗೆ ಕೇಳ್ತೇನೆ, ನಾ ಪ್ರಶ್ನೆ ಉತ್ತರ ಕೊಡಲಿಲ್ಲ. ನಾನು ಎಂಥ ಸನ್ಯಪ್ಪ? ವಿರಕ್ತ ಮಠ. ಏನು ವಿರಕ್ತದ ನಿನಗೆ ಹೇಳು, ನನಗೆ ಏನು ವಿರಕ್ತದ ಹೇಳು. ಒಬ್ಬನು ಪಿ ಎಚ್ ಡಿ ಅಂತಾನೆ, ಒಬ್ಬನು ಎಮ್ ಎ ಅಂತ, ಒಬ್ಬವ ಇನ್ನೊಬ್ಬರ ಕಡೆಯಿಂದ ಯಾರ್ದ್ರ ಕಡೆಯಿಂದ ಲೆಟರ್ ತೊಗೊಂಡು ಪಿ ಎಚ್ ಡಿ ತಗೋತಾನೆ. ಮತ್ತೊಬ್ರು ಯಾರ್ದು ಕಡೆ ಥೀಸಿಸ್ ಬರೆಸಿ ಎಮ್ ಎ ಮಾಡ್ಕೊತಾನೆ, ತಾನು ಬರೆಯಂಗಿಲ್ಲ. ರಿಯಲ್ ಆನೆಸ್ಟ್ ನಾನು ಹೇಳ್ತೀನಿ, ಇವರೆಲ್ಲ ಹೈಯರ್ ಮಾಡ್ತಾರೆ. ಏ ಒಂದು 25,000 ರೂಪಾಯಿ ಕೊಡ್ತೇನಪ್ಪ, ಇಷ್ಟೆಲ್ಲ ಥೀಸಿಸ್ ಬರ್ಕೊಟ್ಬಿಟ್ಟು ನಮ್ಮದೇ, ನೀವು 25 ಕೊಡ್ತು ನಾವು ಯಾಕೆ ಬೇಡ, ತೋಡು ಕೊಡ್ರಿ ನಮಗೆ ಮಾಡ್ಕೊಡ್ತೀವಿ. ಹೀಗೆ ಅವನು ಥೀಸಿಸ್ ಬರೆದುಕೊಂಡು ಇದ್ದಲ್ಲ, ಕಡಿಮೆ ಕಡಿಮೆ ಅವನೇನಾದರೂ ಯೂನಿವರ್ಸಿಟಿಗೆ ಹೋಗಿ ಪಿ ಎಚ್ ಡಿ ಮಾಡಿದ್ದಾನೆ, ಸುಮಾರು 10 ಪಿ ಎಚ್ ಡಿ ಸಿಕ್ತಿದ್ದು ಅವನಿಗೆ. ಯಾಕೆಂದರೆ ಅಷ್ಟು ಥೀಸಿಸ್ ಅಷ್ಟು ಮಂದಿಗೆ ಬರೆದುಕೊಟ್ಟಾನೆ, ಲಕ್ಷಗಟ್ಟೆ ಹಣ ವ್ಯವಹಾರ ಮಾಡ್ತಾರೆ ಅದರೊಳಗೆ. ಎಲ್ಲ ಸೇರಿ ಒಂದೇ ಶಬ್ದ ವಿಜ್ಞಾನಂ, ಇಲ್ಲಿ ಉಪಯೋಗ ಮಾಡಿದ ಶಬ್ದ ಒಂದೇ ಶಬ್ದ, ಏನು ವಿಜ್ಞಾನ, ಏನು ವಿಜ್ಞಾನಂ, ಇದು ಇದು ಕ್ರಿಯಾಕಾರಕ ಫಲಾತ್ಮಕಂ ವಿಜ್ಞಾನ. ಇವು ಯಾವ ಉದಾಹರಣೆಯಲ್ಲಿ ಎಲ್ಲಿ ಫಿಟ್ ಆಗ್ತದೆ, ರಜ್ಜು ಸರ್ಪ ಉದಾಹರಣೆಯಲ್ಲಿ ಇದು ಎಲ್ಲಿ ಫಿಟ್ ಆಗ್ತದೆ ಹೇಳ್ರಿ. ಹಾಂ, ಸರ್ಪಾದಿಗಳಲ್ಲಿ ಫಿಟ್ ಆಗ್ತದೆ ಇದು. ಸರ್ಪ ಏನು ವಾಸ್ತವಿಕವು ಅಧ್ಯಸ್ತವು, ಆಮೇಲೆ ನಾನು ಪಿ ಎಚ್ ಡಿ ಏನಿದು ಅರ್ಥ ಆಗಲಿಲ್ಲ, ಅರ್ಥ ಮಾಡ್ಕೊಳ್ರಿ. ಈ ವಿಜ್ಞಾನದ ಹುಚ್ಚಿಗೆ ಹೋಗಬೇಡ್ರಿ, ಇದು ನಿಮ್ಮನ್ನು ಸೆಳೀತದೆ. ವಿಜ್ಞಾನಂ ಸರ್ಪಾಧಿಷ್ಠಾನೀಯಂ ವಿಪರೀತಂ, ಆತ್ಮನೇ ಒಂದು, ಈ ಪ್ರಕಾರ ನಾವು ತಿಳ್ಕೊಂಡದ್ದು ಇನ್ನೊಂದು. ಏನು ನಾನು ನಿಮಗೆ ಕೇಳ್ತೇನೆ, ನಾನು ಅಜ್ಞ ನೀವು ಅಜ್ಞ, ಆದರೂ ನಾವು ಸ್ವಲ್ಪ ಜಿಜ್ಞಾಸ ಮಾಡೋಣ ಅಂತ. ಈಗ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಪಿ ಎಚ್ ಡಿ ಅಂತ ಬರ್ಕೊಳ್ಳೋದ್ರಿಂದ ನನಗೇನು ಪ್ರಾಪ್ತಿ ಆಗ್ತದೆ, ನಾನು ಆಗಲೇ ಜಗದ್ಗುರು ಅಂತ ಆಗಿಬಿಟ್ಟೇನೆ. ಪಿ ಎಚ್ ಡಿ ಯಾರು ಮಾಡ್ತೋ ಅವ್ರು ಜಗದ್ಗುರು ಆಗ್ತಾರೆ ಅಂತ ಇತ್ತಂದರೆ ಆಯ್ತು ಮಾಡ್ಕೊ, ನೀ ಜಗದ್ಗುರು ಆಗ ಬೇಡ ನನಗೆ, ಆದರೆ ಈಗ ಆಗಲೇ ಆಗಿಬಿಟ್ಟೇನೆ ಜಗದ್ಗುರು. ಈಗ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಜಗದ್ಗುರು ಅಂತ ಆದ ನಂತರ ಶ್ರೀ ಶ್ರೀ ಜಗದ್ಗುರು ಶ್ರೀ ಶ್ರೀ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ಎಲ್ಲ ಎಲ್ಲ ಮೊದಲು ಕೊಟ್ಟು ಮುಂದೆ ನೀ ಪಿ ಎಚ್ ಡಿ ಅಂತ ಬರೀತಿ, ನನಗೆ ಉತ್ತರ ಕೊಡು, ಈ ಪಿ ಎಚ್ ಡಿ ಬರೆಯೋದ್ರಿಂದ ನಿನಗೇನು ಪ್ರಾಪ್ತಿ ಆದ, ಸರ್ಕಾರ ನೌಕರಿ ಸಿಗ್ತೆ, ಏನು ಸಿ ಎಂ ಆದ್ಯಾ, ನೀ ಪಿ ಎಂ ಆದ್ಯಾ, ನಿನಗೇನು ಸಿಕ್ತು ಹೇಳ, ಏನೋ ಒಂದು ಸಿಕ್ಕದ, ನೀವು ಹಂಗೆ ಏನಿಲ್ಲ ಅನ್ಬೇಡ್ರಿ, ಏನೋ ಒಂದು ಸಿಕ್ಕದ. ಹಾಂ, ಕೀರ್ತಿ ಪ್ರತಿಷ್ಠೆ ಜನರಿಂದ ಹೊಗಳಿಕೆ, ಇದು ಸತ್ಯನಾ ಏನು ಭ್ರಮ? ಅಷ್ಟು ಅರ್ಥ ಆಗೋದಿಲ್ಲ ಇವರಿಗೆ. ಒಂದು ಸರ್ಟಿಫಿಕೇಟನ್ನು ಹಣೆ ಮೇಲೆ ಹಚ್ಚಿಕೊಂಡು ನಾನು ಪ್ರತಿಷ್ಠಿತ ವ್ಯಕ್ತಿ, ಜನ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ಭ್ರಮ ಹೌದಲ್ವ? ಜನ ನನ್ನನ್ನು ಹೆಂಗೂ ಗುರುತಿಸ್ತಾರೆ, ಹಂಗೂ ಗುರುತಿಸ್ತಾರೆ. ಹಿಂಗೆ ಗುರುತಿಸಿದಾಗ ಸತ್ಯ ಯಾಕೆ, ಹಂಗೆ ಗುರುತಿಸಿದೆ ಭ್ರಮ ಯಾಕೆ? ಸರ್ಪಾಧಿಷ್ಠಾನೀಯಂ, ಇಷ್ಟು ಸರ್ಪ ಇತ್ಯಾದಿಗಳು ಹೇಗೆ ಭ್ರಮಿತವಾಗಿವೆಯೋ ಹಾಗೆ ಅಷ್ಟು ಕೂಡ ಸರ್ಪಾಧಿಷ್ಠಾನೀಯಂ ವಿಪರೀತಂ ಅಧ್ಯಸ್ಯ. ಮತ್ತು ಇವರಿಗೆ ಫಲ ಏನು? ವೇದ ಹೇಳ್ತದೆ ಇವರಿಗೆ ಫಲ ಏನು? ತನ್ನಿಮಿತ್ತಂ, ಆ ಕಾರಣದಿಂದಾಗಿ ಜನ್ಮ ಮರಣಾದಿ ದುಃಖಂ ಅನುಭವತಿ. ವೇದ ಶಾಶ್ವತವಾದ ಸತ್ಯವನ್ನು ಮಾತಾಡ್ತದೆ. ಒಂದು ಸಲ ವೇದ ಒಂದು ಮಾತು ಹೇಳ್ತಂತಂದ್ರೆ ಅದನ್ನು ಅಲಗಾಡಿಸ್ಲಿಕ್ಕೆ ಬರೋದಿಲ್ಲ. ಇವರಿಗೆ ಜನ್ಮ ಮರಣಾದಿಗಳ ದುಃಖವೇ, ದುಃಖದ ಸಾಗರವೇ ಇವರಿಗಿರ್ತದೆ. ಈ ಜನ್ಮದಲ್ಲಿ ಮೂರ್ಖರು ಅಜ್ಞಾನಿಗಳು ನಾವು, ಅವರನ್ನು ಜಗದ್ಗುರು ಅಂತ ಕಾಣ್ತಿರಬಹುದು, ಆದರೆ ಭವಿಷ್ಯದಲ್ಲಿ ಹುಟ್ಟು ಸಾವುಗಳು ಮಾತ್ರ ಅವರಿಗೆ ತಪ್ಪಿಲ್ಲ. ಎಲ್ಲ ಸಮಸ್ತ ಸಮಾಜ ಒಂದು ಭ್ರಮಾಲೋಕದಲ್ಲಿ ಇದೆ ಅಂತ ನಾವು ಹೇಳ್ತೇನೆ. ಸಮಸ್ತ ಲೋಕ ಒಂದು ಭ್ರಮ. ಛೇ ಛೇ ಛೇ ಛೇ ದುಃಖಂ ಅನುಭವತಿ ನತು ಆತ್ಮ. ಇನ್ನು ಆತ್ಮನ ಕಥೆ ಹೇಗೆ ಅಂತ ಹೇಳ್ತಾರೆ, ಸರ್ವಲೋಕಾತ್ಮ ಅಪಿ ಸನ್ ವಿಪರೀತ ಅಧ್ಯಾರೋಪ ನಿಮಿತ್ತೇನ ಲಿಪ್ಯತೆ ಲೋಕದುಃಖೇನ. ಆತ್ಮ ಆ ನ ಇದ್ದದ್ದನ್ನು ಇಲ್ಲಿ ಮುಂತೊಂಬರ್ರಿ ಎಲ್ಲಿ ಅಂತ ಹೇಳ್ತೇನೆ ನಾನು ನಿಮಗೆ. ಆತ್ಮ ಸರ್ವಲೋಕಾತ್ಮ ಅಪಿ ಸನ್ನ ವಿಪರೀತ ಅಧ್ಯಾರೋಪ ನಿಮಿತ್ತೇನ ಲೋಕದುಃಖೇನ ನ ಲಿಪ್ಯತೆ. ಲಿಪ್ಯತೆ ಕ್ರಿಯಾಪದ. ನಂಜಿ ಎಲ್ಲಿ ಬರಬೇಕು? ಯಾವಾಗಲೂ ಕ್ರಿಯಾಪದದ ಹಿಂದೆ ಬರಬೇಕು. ನಂಜಿ ಲಿಪ್ಯತೆ ಕ್ರಿಯಾಪದ ಇಲ್ಲದೆ ಹುಡುಕ್ರಿ. ಹೌದು, ಆತ್ಮ ಸರ್ವಲೋಕ ಆತ್ಮ ಅಪಿ ಸಣ್ಣ ವಿಪರಿ ಸಣ್ಣ ವಿಪರೀತ ಅಧ್ಯಾರೋಪ ನಿಮಿತ್ತೇನ ನ ಲಿಪ್ಯತೆ ಲೋಕ ದುಃಖೇನ ನ ಲಿಪ್ಯತೆ. ಆತ್ಮನು ಸಮಸ್ತ ಲೋಕವನ್ನು ವ್ಯಾಪಿಸಿಕೊಂಡು ಇದ್ದರಿಂದಾಗಿ ಅಧ್ಯಾರೋಪ ನಿಮಿತ್ತದಿಂದ ಆಗುವಂತಹ ವಿಪರೀತ ಭಾವಗಳೇನಿವೆಯೋ, ಏನು ವಿಪರೀತ ಭಾವಗಳು? ಲೋಕ ದುಃಖೇನ. ಏನು ಲೋಕ ದುಃಖಗಳು? ಜನ್ಮ ಮರಣೇನ ನ ಲಿಪ್ಯತೆ. ಸಮಸ್ತ ಲೋಕದ ಕಾಮನ್ ದುಃಖ ಏನು? ಜನ್ಮ ಮರಣ. ಜನ್ಮ ಮರಣ ಇದು ಕಾಮನ್ ದುಃಖ ಇದೆ ಎಲ್ಲರೂ. ನ ಲಿಪ್ಯತೆ ಲೋಕ ದುಃಖೇನ ನ ಲಿಪ್ಯತೆ ಕುತಃ ಬಾಹ್ಯಃ. ಒಳಗಿನ ಇವುಗಳಿಂದಾಗಿಯೇ ಅವನು ಅಂಟ್ಕೊಂಡಿಲ್ಲ. ಇನ್ನು ಹೊರಗಿಂದಲೋಗಿ ನೀನು ಅಂಟ್ಕೋತಾನೆ. ಬಾಹ್ಯ ಹೊರಗಿನಿಂದಲೂ ಕೂಡ ಯಾವ ದುಃಖದಿಂದಲೂ ಅಂಟ್ಕೊಂಡಿಲ್ಲ. ರಜ್ಜು ಆದಿವತ ಈವ ವಿಪರೀತ ಬುದ್ಧಿ ಅಧ್ಯಾಸ ಬಾಹ್ಯ ಹಿ ಸಹ ಇತಿ. ಹೀಗೆ ಇಷ್ಟೆಲ್ಲ ಸರ್ಪಾದಿ ದೋಷಗಳಿದ್ದರೂ ಕೂಡ ರಜ್ಜು ಆದಿಗಳು ಹೊರಗೆ ಇರ್ತವೆ, ಬಾಹ್ಯನೇ ಇರ್ತವೆ. ಅಂದರೆ ಅವುಗಳನ್ನು ಹೊರತುಪಡಿಸನೇ ಇರ್ತವೆ. ನೀನು ಹಗ್ಗವನ್ನಾದರೂ ಕಾಣು, ನೀ ಕೂಲನ್ನಾದರೂ ಕಾಣು, ನೀನು ನೀರಿನ ಕೋಡಿಯನ್ನಾಗಿ ಆದರೂ ಕಾಣು, ಏನೇ ಭಾವಿಸು, ನನಗೇನಾಗಬೇಕಾಗಿದೆ? ನಾ ಹೆಂಗಿದ್ದೇನು ಹಂಗಿದ್ದೇನೆ. ಆತ್ಮನು ಹಾಗೆ. ನೀವೇನಾರ ಅಂದ್ಕೊಳ್ರಿ, ನಾ ಹೆಂಗಿದ್ದೇನು ಹಾಗಿದ್ದೆ. ನಿಮ್ಮ ಅಂದುಕೊಳ್ಳುವಿಕೆಯಿಂದ ನನ್ನಲ್ಲಿ ಯಾವ ಬದಲಾವಣೆಗಳು ಆಗುವ ಸಾಧ್ಯತೆ ಇಲ್ಲ. ದಟ್ ಈಸ್ ಆತ್ಮ. ರಜ್ಜು ಆದಿವತೇವ ವಿಪರೀತ ಬುದ್ಧಿ ಅಧ್ಯಾಸ ಬಾಹ್ಯ ಹಿ ಸ ಇತಿ. ಅದು ಅಧ್ಯಾಸವಾಗಿದ್ದರಿಂದಾಗಿ ಅದು ಅಧ್ಯಾಸವೇ ಆಗಿ ಉಳಿದಿದೆ. ನನಗೇನಾಗಬೇಕಾಗಿದೆ? ನನಗೆ ಅದರಿಂದ ಯಾವುದೇ ಪ್ರಕಾರವಾದಂಥ ಸ್ಪರ್ಶ ಇಲ್ಲ, ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಈ ಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ।